ಎಲ್ಲಾ ಜೀವರಾಶಿಗಳಿಗೆ ಅನ್ನ ನೀಡುವಂತ ದಾತ ಆಗ್ಲಿ ಅನ್ನುವಂತ ಇಚ್ಛಾ ಪಡುವಂತ ಮನೋಭಾವನೆ ಈಗ ಕಡಿಮೆ ಆಗ್ತಾ ಇದೆ ಅಂದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಅದಕ್ಕೆ ಕಾರಣ ಅವ್ರ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಅಂತಲ್ಲ, ಅದು ಅವ್ರ ಅಭಿಪ್ರಾಯ ನಿಜವಾದ ಒಳ್ಳೆ ಅಭಿಪ್ರಾಯನೇ ರೈತರು. ಬಟ್ ಯಾಕಂದ್ರೆ ಅವರು ಆ ಕೃಷಿ ಮಾಡಿಯ ಅದನ್ನೊಂದು ತಮ್ಮದೊಂದು ಉದ್ಯೋಗ ಅಂತ ತಿಳ್ಕೊಂಡು ಮಾಡಿದ್ದಾದ್ರೆ ಅವ್ರು ಹೊಟ್ಟೆನ ತುಂಬಿಸ್ಕೊಳಕ್ ಆಗ್ತಾ ಇಲ್ಲ, ಮನುಷ್ಯನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ, ಸಾಲ ಸೋಲುಗಳೇ ಹೆಚ್ಚಾಗ್ತವೆ ಅಂತಂದಾಗ ಯಾರಾದ್ರೂ ಅದು ಹೇಳುವಂತ ಮಾತು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಏನ್ ಹೇಳಿಕ್ ಬಯಸ್ತೇನೆ ಅಂತಂತ ಹಂಗಾಗುದು ಬೇಡ. ಒಂದು ರೀತಿಯಿಂದ ಇದೊಂದು ನೀವು ಕೂಡ ಒಬ್ಬ ವ್ಯಾಪಾರಿಗಳಾಗಿಯೇ ವಿಚಾರ ಮಾಡುವಂತ ಒಂದು ಸಮಯ ನಿಮಗೆ ಬಂದಿದೆ. ಅದಕ್ಕೆ ಒಂದು ಮೊಟ್ಟ ಮೊದಲು ನಾನು ಈಗ ತಿಳ್ಕೊಬೇಕಾದದ್ದು ಏನಪ್ಪಾ ಅಂತಂದ್ರೆ, ಈಗೇನ್ ನಾವು ಕ್ಲೈಮೇಟ್ ಚೇಂಜ್ ಅಂತೀವಿ, ವಾತಾವರಣದಲ್ಲಿ ಏನೋ ಒಂದು ವೈಪರೀತ್ಯ ಆಗಿ ಹಲವಾರು ಸಂಕಷ್ಟಗಳು, ಮಳೆ ಬರಬೇಕಾದ ಟೈಮ್ನಾಗ ಮಳೆ ಬರುವುದಿಲ್ಲ, ಮಳೆ ಬಂದ್ರೆ ಸಹಿತ ಎಷ್ಟು ದಿವಸಗಳ ಅವಧಿಯೊಳಗೆ ನಮಗೆ ಬರಬೇಕಾಗಿತ್ತು ಮಳೆ ಅಷ್ಟು ಬರುವುದಿಲ್ಲ, ಸಾಕಷ್ಟು ಹಾನಿ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಒಂದು ಏನು ಮಾರ್ಗೋಪಾಯ ಅಂತ ಹುಡುಕುದಾದ್ರೆ ಬಹಳ ಕಷ್ಟನೇ. ಯಾಕಂದ್ರೆ ಇದು ಸೃಷ್ಟಿಯೊಳಗ ನಡೆಯುವಂತ ಒಂದು ಕ್ರಿಯೆ ಇರೋದ್ರಿಂದ ಇದನ್ನ ಅಡ್ವಾನ್ಸ್ ವೆಲ್ ಇನ್ ಅಡ್ವಾನ್ಸ್ ಯಾವ ವೈಜ್ಞಾನಿಕ ದೃಷ್ಟಿಯಿಂದ ಏನನ್ನೂ ನಾವು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದೇ ಇದರಲ್ಲಿರುವಂತ ಒಂದು ಸಮಸ್ಯೆ. ಬಟ್ ಅದಕ್ಕೂ ಕೂಡ ಇಲ್ಲಿ ಈಗ ಈ ರೀತಿ ವೈಪರೀತ್ಯಗಳನ್ನ ನಾವು ಕಡಿಮೆ ಮಾಡುದಾದ್ರೆ ಆಗುದಾದ್ರೆ ಯಾವ ರೀತಿ ಈ ವೈಪರೀತ್ಯಗಳನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಅನ್ನೋದಾದ್ರೆ, ಹೆಚ್ಚು ರೈತರು ಸ್ವಲ್ಪ ವೈಜ್ಞಾನಿಕ ದೃಷ್ಟಿಯಿಂದ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇದ್ದುಕೊಂಡು ಅಲ್ಲೇ ಕೆಲವೊಂದು ಮಟ್ಟಿಗೆ ಏನೋ ಒಂದು ಈಗ ಮಳೆ ಆಗಬಹುದಾದ ದಿನಗಳ ಬಗ್ಗೆ ಎಷ್ಟಾಗಬಹುದಾದ ಎಷ್ಟು ದಿವಸದೊಳಗಾಗಬಹುದು ಎಷ್ಟು ದಿವಸ ಆಗಬಹುದು ಏನು ಸ್ವಲ್ಪ ಮಟ್ಟಿಗೆ ಏನು ಸಾಧ್ಯ ಆಗುತ್ತಾ ಅದನ್ನ ತಿಳುವಳಿಕೆ ಅದನ್ನ ಅರ್ಥ ಮಾಡಿಕೊಂಡು ತಮ್ಮ ಒಂದು ದಿಟ್ಟಿಗೆ ಮಾಡುವಂತಹ ಕಾರ್ಯವನ್ನ ಅಥವಾ ವ್ಯವಸಾಯ ಮಾಡುವಂತಹ ಕಾರ್ಯವನ್ನ ಹಾಕೊಳ್ಳೋದು ಒಂದು. ಇನ್ನು ಎರಡನೇದೇನಪ್ಪ ಅಂತಂತಂದ್ರೆ, ನೀವು ನಿಜವಾಗಿ ಒಂಥರ ವ್ಯಾಪಾರೀಕರಣ ದೃಷ್ಟಿಯಿಂದನೇ ಮಾಡುದೇ ಕರೆ ಆತಂದ್ರ, ಇತ್ತಿತ್ತಲಾಗಿ ಒಂದು ಹೊಸ ಯೋಜನೆ ಸರ್ಕಾರ ಹಾಕೊಳ್ಳಿಕ್ಕೆ ನೋಡ್ರಿ, ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಅಥವಾ ಹಿಂದೆ ಬಿಡ್ರಿ, ಹಿಂದೆ ನಮ್ಮಲ್ಲಿ ಸಹಕಾರ ಸಂಘಗಳೇ ಇದ್ವು, ಸಹಕಾರ ಸಂಘಗಳ ಮುಖಾಂತರ ರೈತರಿಗೆ ಯಾವ್ದು ತೊಂದರೆ ಆಗ್ತಿದ್ದಿಲ್ಲ, ಅವ್ರಿಗೆ ಸಹಕಾರ ಸಂಘದೊಳಗೆ ಸ್ಟೋರೇಜ್ ಕೆಪಾಸಿಟಿ ಇರ್ತಿತ್ತು, ಅಲ್ಲಿ ಹೋಗಿ ಇಡ್ತಿದ್ರು, ಅವ್ರ ದರ ಚಲೋ ಬಂದಾಗ ಅವ್ರು ಮಾಡ್ತಿದ್ರು, ರೊಕ್ಕ ಅವ್ರು ಬೇಕಾದ್ರೆ ರೊಕ್ಕ ಕೊಡ್ತಿದ್ರು, ಅವ್ರಿಗೆ ಗೊಬ್ಬರಕ್ಕೆ ಬೇಕಾದ್ರೆ ಗೊಬ್ಬರ ಕೊಡ್ತಿದ್ರು, ಮಂಚನ್ ನೆಟ್ಟಕ್ಕೆ ರೊಕ್ಕ ಕೊಡದ ರೊಕ್ಕ ಕೊಡ್ತಿದ್ರು. ಅದು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಅಂತ ಬಹಳ ಚಲೋ ಒಂದು ವ್ಯವಸ್ಥೆ ಇತ್ತು. ಆದ್ರೆ ಅದು ಏನೋ ಕಾರಣಾಂತರಗಳಿಂದ ಅಂದ್ರೆ ಏನಪ್ಪಂದ್ರೆ, ಅಲ್ಲಿ ಏನು ಹಳ್ಳಿಯಲ್ಲಿ ರೈತರು ಅಥವಾ ರೈತ ಮುಖಂಡರು ಅಲ್ಲಿ ಏನು ಅವನ್ನ ಒಂದು ಅವರು ನಡೆಸಿಕೊಂಡು ಹೋಗ್ಬೇಕಾಗಿತ್ತು ಸರ್ಕಾರದ ಅಧಿಕಾರಿಗಳೊಂದಿಗೆ ಸಮರ್ಪಕವಾಗಿ ನಡೆಸಿಕೊಂಡು ಹೋಗ್ಲಾರ್ದಕ್ಕೆ ಅವೆಲ್ಲ ಮುಚ್ಚುವಂತ ಒಂದು ವ್ಯವಸ್ಥೆ ಆಯ್ತು. ಈಗ ಅದೇ ಅವನ್ನ ಈಗ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಬಂದಿದೆ. ಅದು ಒಂದು ಒಳ್ಳೆ ಕಾನ್ಸೆಪ್ಟ್. ಅದಕ್ಕೆ ನಾನು ಒಂದು ಲೇಖನ ಬರಿತಾ ಇದ್ದೆ ನೋಡಿ, ಈಗ ಜನವರಿ ತಿಂಗಳಲ್ಲಿ ನಿಮ್ಗೆ ಕೆಲವೊಂದು ರೈತರಿಗೆ ಕೈ ಸೇರ್ತಾ ಇದೆ ಕೃಷಿ ಮುನ್ನಡೆ ಅಂತ ತಿಳ್ಕೊಂಡು ನಾನೇನೊಂದು ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಒಂದು ಪತ್ರಿಕೆ ಮಂಡಿಸ್ತದೆ, ಆ ಪತ್ರಿಕೆ ಒಳಗೆ ನಾವು ಒಂದು ಲೇಖನ ಬರೆದಿನಿ ನಾನು, ರೈತರು ವ್ಯಾಪಾರಿಗಳಾಗಬೇಕೆ, ಆಗುದಾದ್ರೆ ಯಾವ ರೀತಿ ಆಗ್ಬೇಕು, ಏನ್ ಮಾಡಬೇಕು, ಯಾವ ರೀತಿ ಅವರು ಒಂದು ಕೃಷಿಯನ್ನ ಅತಿ ಉತ್ತಮವಾದಂತ ಒಂದು ಉದ್ಯೋಗ ಅಂತ ಪರಿಗಣಿಸಿ ಅದು ನಮ್ಮ ದೇಶದ ಬೆನ್ನೆಲುಬು ಆಗುವ ರೀತಿಯೊಳಗ ನಮ್ಮ ದೇಶದ ಆರ್ಥಿಕತೆಯನ್ನ ಹೆಚ್ಚು ಮಾಡುವಲ್ಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಅಂತರವನ್ನ ಕಡಿಮೆ ಮಾಡುವಲ್ಲಿ ಯಾವ ರೀತಿ ಹೆಲ್ಪ್ ಆಗಬಹುದು, ಆ ಲೇಖನವನ್ನ ತಾವು ಓದ್ರಿ. ಮತ್ತೆ ಇನ್ನೂ ಒಮ್ಮೆ ಕೆಲವೊಂದು ಸಂದರ್ಭ ನಮ್ಗೆ ಸಿಕ್ತಂತಂದ್ರ ನಾವು ಹೆಚ್ಚಿನ ವಿವರವಾಗಿ ಇಂತಹ ಒಂದು ಮಾತುಗಳನ್ನ ಮಾತಾಡೋಣ. ಬರುವ ವರ್ಷದಲ್ಲಿ ಇಂತಹ ಹಲವಾರು ವಿಷಯಗಳನ್ನ ನಾನು ಮಾತಾಡ್ತೀನಿ, ನಮ್ಮ ವಿಜ್ಞಾನಿಗಳು ಮಾತಾಡ್ತಾರ, ಅದು ಬಿತ್ತರಣೆ ಆಗ್ಲಿ, ಅದನ್ನ ನೀವು ಕಿವಿಗೊಟ್ಟು ಕೇಳಿ ಕೇಳಿ ನಮ್ಮ ಸಂಪರ್ಕದಲ್ಲಿ ಇದ್ಕೊಂಡು ಕೃಷಿಯನ್ನ ಒಂದು ಉತ್ತಮ ಉದ್ಯೋಗ, ಅದರಲ್ಲಿ ಎಲ್ಲರೂ ಭಾಗಿಗಳಾಗ್ಲಿ, ಕೃಷಿ ಮಾಡಿ ಹಳ್ಳಿ ಬೆಳೆಯಲಿ, ಹಳ್ಳಿಯಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ಲಿ, ಅವು ಯಾವಕ್ಕೆ ಕೃಷಿಗೆ ಪೂರಕವಾದಂತ ಉದ್ಯೋಗಗಳೇ ಸೃಷ್ಟಿಯಾಗ್ಲಿ, ಅವಾಗ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವಂತ ಏನು ಒಂದು ವ್ಯವಸ್ಥೆ ಇದೆ, ಏನು ಒಂದು ನಡೆದಿದೆ ಯುವಕರಲ್ಲಿ, ಅದು ತಡೀಲಿ, ಹಳ್ಳಿಯ ಉದ್ದಾರ ಆಗ್ಲಿ ಅಂತ ಹೇಳಿ ಹಾರೈಸುತ್ತಾ ರೈತರೆಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳು ಮತ್ತು ಮುಂಬರುವ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತೇನೆ. ನಮಸ್ಕಾರಗಳು. ಇದುವರೆಗೆ ಡಾಕ್ಟರ್ IS ಕಟಗೇರಿ ಅವರಿಂದ ಹೊಸ ವರ್ಷಕ್ಕೆ ಸಜ್ಜಾಗೋಣ ಈ ವಿಷಯ ಕುರಿತು ರೈತರಿಗೆ ಕಿವಿ ಮಾತು ಕೇಳಿದಿರಿ. ಈಗ ಗೋಳಿಗದ್ದೆಯ ಶ್ರೀ RN ಭಾಗವತ್ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಶ್ರೀಕೃಷ್ಣ ಸಂಧಾನ. ಶ್ರೀ ಗಜಾನನ ಸುಂದರ ವದನ ಶ್ರೀ ಗಜಾನನ ಸುಂದರ ವದನ ಜಗಜನ ಕರುಣಾದಿ ಮುಖ್ಯರೇ, ಮನೇ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ ಅಂತ ಧರ್ಮರಾಯನ ಸಂದೇಶ. ಆದ್ರೆ ಬಂದಿರುವಂತಹ ಕೃಷ್ಣ ನೇರವಾಗಿ ಬಂದಿದ್ದಾನೆಯೋ ಇಲ್ಲವೇ ಇಲ್ಲ? ಇಲ್ಲೆಲ್ಲರನ್ನ ಉಳಿದು ಎದುರನ ಮನೆಯನ್ನ ಸೇರಿದ್ದಾನಂತೆ. ಅವನಿಂದ ಅವಕಾಶವನ್ನ ಕೇಳಿದ್ದಾನೆ. ಇಂದು ಸಮಯ ಇಲ್ಲ ಅಂತ ಕಳುಹಿದ್ದೇನೆ, ಬಂದ ರೈತರಲ್ಲಿ ನಾಳೆ ಅವನಿಗೆ ಅವಶ್ಯಕತೆ ಇದ್ದರೆ ಅಂತ ಹೇಳಿ ಕಳುಹಿಯಾಗಿದೆ. ನಿನ್ನ ವೈಭವೋಪೇತವಾದಂತಹ ಸ್ವಾಗತದ ಸಿದ್ಧತೆ ಏನು? ಕೃಷ್ಣನ ಬರವನ್ನ ಸ್ವಾಗತಿಸಬೇಕು ಅಂತ ನಾವು ಭಾವಿಸಿದ್ದೇವೆ. ಆದ್ರೆ ಇಂದು ಅದಕ್ಕೆ ವಿರೋಧವಾಗಿ ಕೃಷ್ಣನ ಸ್ವಾಗತದ ಸಿದ್ಧತೆಯಲ್ಲ, ಕೃಷ್ಣನನ್ನ ಸಂಕುಚಿತಗೊಳಿಸುವ ಬಗ್ಗೆ, ಅವನನ್ನ ಬೆದರಿಸುವ ಬಗ್ಗಾಗಿ ಬಂದಿರುವ ಕೃಷ್ಣ ಸಂಧಾನದ ಮಾತನಾಡುವುದರಲ್ಲಿ ಮಾತಾಡದೆ ಓಡಬೇಕು. ಆ ರೀತಿಯ ವಿಶೇಷವಾದಂತಹ ಸಭೆಯ ರಚನೆ, ಮುತ್ತಿನ ಮಗುಟವನ್ನು ಧರಿಸಿ ವಿಶೇಷವಾದಂತಹ ಕದ್ದುಗೆಯನ್ನ ಏರಿದ್ದೇನೆ. ಎಲ್ಲ ಅರಸು ಮಕ್ಕಳೆಲ್ಲ ಮುತ್ತಿನ ಮಗುಟವನ್ನ ಧರಿಸಿ ಬಂದು ಕುಳಿತುಕೊಂಡಿರುವಂತಹ ಸಂದರ್ಭ ಅವನ ಕಣ್ಣು ಕೋರೈಸಬೇಕು. ಸಭೆಯ ಸುತ್ತ ಬಿಚ್ಚುಗತ್ತಿಯ ಭಟರನ್ನ ನಿಲ್ಲಿಸಿದ್ದೇನೆ. ನಮ್ಮ ಸಭೆ ಹೇಗಾಗಿದೆ ಕರ್ಣ? ಕೌರವೇಶ್ವರ, ಇಂದಿನ ಸಭೆಯನ್ನು ನೋಡಿದರೆ ದೇವಲೋಕದ ಸುಧರ್ಮ ಸಭೆಯನ್ನೇ ಮೀರಿಸಿದ್ದಾಗಿದೆ. ಹುಟ್ಟಿನಿಂದ ಈತ ಜಾರ ಚೋರ, ಇವನನ್ನೇ ಸಂಧಿಗಾಗಿ ಅಟ್ಟಿದ್ದಾರೆ ಪಾಂಡವರು. ಅಲ್ಲದೆ ಹೋದರೆ ಧರ್ಮರಾಯನೇ ಬಂದು ಕೇಳಬಹುದಿತ್ತಲ್ಲ. ಆದೀತು, ನಮ್ಮ ಸಭೆ ಹೀಗಾಯಿತಲ್ಲ, ಕೃಷ್ಣನನ್ನ ಕರೆಸುವುದಕ್ಕೆ ದೂತನನ್ನ ಕಳಿಸ್ತೇನೆ, ನೋಡೋಣ. ಧರ್ಮರಾಜನ ಅಪ್ಪಣೆಯನ್ನ ಹೊತ್ತು ಉಪಪ್ರಯಾಗದಿಂದ ಹಸ್ತಿನಾವತಿಗಾಗಿ ಬಂದು ಇದರಲ್ಲಿ ನಿಂದು ಅತ್ತೆಯಾದಂತಹ ಕುಂತಿದೇವಿಗೆ ಆಶೀರ್ವಾದವನ್ನ ಮಾಡಿದ್ದಾಯ್ತು, ಕೌರವೇಶ್ವರನಲ್ಲಿ ಅವಕಾಶವನ್ನ ಕೇಳಿದ್ದಾಯ್ತು, ಬಂದ ರೈತರಲ್ಲಿ ನಾಳೆ ಅಂತ ಹೇಳಿದ್ದ, ಅವಕಾಶವನ್ನ ಹೀಗೆ ಕೊಟ್ಟಿದ್ದಾನಲ್ಲ ರಾಜಚಿತ್ತ, ಯಾವಾಗ ಬೇಕಾದರೂ ರಾಜರ ಅನುಗ್ರಹ ಆಗಬಹುದು, ಅದಕ್ಕಾಗಿ ನಾವು ವೇಳೆಯನ್ನು ಹರಣ ಮಾಡುವುದಿಲ್ಲ. ವಿದುರ ಸ್ವಾಮಿ, ಇಂದು ನೀನು ನನ್ನ ಜೊತೆಯಲ್ಲಿ ಬರಬೇಕು, ಭವಿಷ್ಯತ್ತಿನ ಆ ವರ್ತಮಾನವನ್ನ ಕೇಳುವಂತಹ ಅವಕಾಶ ಇಂದು ನಿನಗೆ ದೊರಕಿದೆ, ಆದ್ದರಿಂದ ನೇರವಾಗಿ ಸಭಾಂಗಣಕ್ಕೆ ಹೋಗೋಣ. ಇದೋ ಮಹಾದ್ವಾರವನ್ನು ದಾಟಿ ಆಯ್ತಲ್ಲ, ನೋಡೋ ನೋಡೋ. ಮಾಡಿದೋ ಲಗವ ಓಡಿ ಆಗಿದೆ. ಇತಿಹಾಸದಲ್ಲಿ ಹಿಂದೆ ಆಗಿಲ್ಲ, ಮುಂದೆ ಭವಿಷ್ಯತ್ತಿನಲ್ಲಿ ಆಗುವುದೂ ಇಲ್ಲ ಎನ್ನುವಂತಹದ್ದು ತೋಚುತ್ತಾ ಇದೆ. ಕೌರವನ ಈ ಸಭೆಯನ್ನ ಕಂಡು ಶ್ರೀಕೃಷ್ಣ ಓಡಿ ಹೋಗಬಹುದು ಎನ್ನುವಂತಹ ಆಲೋಚನೆಯಲ್ಲಿ ಅವನಿರಬಹುದು. ಗಾಢ ಗರ್ವದಿಂದ ಕೂಳಿತಿರುವಂತಹ ಆ ಕೌರವೇಶ್ವರನನ್ನ ನೋಡಿದೀಯೇನೋ? ನೋಡಿದ್ದೇನೆ ಸ್ವಾಮಿ. ಬಂದಂತಹ ಶ್ರೀಕೃಷ್ಣನ ಓಡಿಸಬೇಕು ಎನ್ನುವಂತಹ ಆಲೋಚನೆ ಅವನದ್ದು ಇರಬಹುದು. ಅರಸು ಮಕ್ಕಳ ಸಭೆಯನ್ನು ಹೊಕ್ಕದ್ದು ಇಲ್ಲ ಅಂತ ಅವನ ಭಾವನೆ ಇರಬಹುದು. ಆದರೆ ನಾವು ಅದಂತಹ ಸಭೆಯನ್ನು ಹೊಕ್ಕಿದ್ದೇವೆ. ದೇವಲೋಕ ಅದೆಂತ 14 ಲೋಕಗಳನ್ನೆಲ್ಲ ಸಂಚಾರ ಮಾಡಿ ಅಲ್ಲಿ ಸಭೆಯನ್ನು ಪ್ರವೇಶ ಮಾಡಿ ಬಂದಂತವರು ನಾವು ಎನ್ನುವ ಕಲ್ಪನೆ ಅವನಿಗಿರಲಿಕ್ಕಿಲ್ಲ. ಅದೇನೇ ಇರಲಿ, ನೋಡು ನಾನು ಅವನನ್ನ ಯಾವ ರೀತಿಯಾಗಿ ಮಾತನಾಡಿಸುತ್ತೇನೆ ಎನ್ನುವುದನ್ನು ಕಾಯ್ದು ನೋಡುತ್ತಾ ಇರು. ನೋಡಿರೈ ಕುಲಹೀನ, ನೋಡಿರೈ ಕುಲಹೀನನು ಮಾತಾಡಿ ಬಾಗೋವಳನ ಕೇವಿಯ ನಾಡೋಳರ್ಥವನು ಇವನೆಂಬ ಸಕಾಡದಿಂದ ನೋಡಿ ನೋಡಿ ದೂರದಲ್ಲಿ ಒಬ್ಬರ ಕೈ ಮೇಲೆ ಒಬ್ಬರು ಕೈ ಇಡುತ್ತಾ ಹಸ್ತಾಭಿನಯವನ್ನ ಪ್ರಕಟ ಮಾಡುತ್ತಾ ಬರುತ್ತಿರುವವರು ಯಾರು? ಅದೇ ಕೃಷ್ಣ, ಜೊತೆಯಲ್ಲಿರುವವನೇ ಆ ವಿದುರ. ಇವರ ಜೋಡಿಯನ್ನ ಕಂಡಾಗ ತಾತ್ಸಾರ ಮೂಡುತ್ತಾ ಇದೆ. ಒಬ್ಬ ಗೋವಳ, ಮತ್ತೊಬ್ಬ ಕುಲಹೀನ. ಇಲ್ಲಿ ಬಂದಿರುವಂತಹ ಇವರು ಸಾಮಾನ್ಯ ಸಭೆ ಅಂತ ಭಾವಿಸಿ ಇರಬಹುದು. ಇದು ಸಾಮಾನ್ಯ ಸಭೆಯಲ್ಲ, ತಂಬೆದ ರಸು ಮಕ್ಕಳ ಸಭೆ. ಈ ಸಭೆಯನ್ನ ಕಣ್ಣೆರೆದು ನೋಡುವಾಗ ಅಲ್ಲಿಂದ ಅಲ್ಲೇ ಓಡಬೇಕು, ಚಿತ್ತ ಭಿತ್ತಿಯಲ್ಲಿ ಬೆದರಿಕೆ ಮೂಡಬೇಕು, ಹಾಗಾಗಬಹುದು. ಅದು ಅಲ್ಲದೆ ಸ್ವರ್ಧ ರಾಜ್ಯವನ್ನೇ ಕೊಡಿಸುತ್ತೇನೆ ಪಾಂಡವರಿಗೆಂಬುದಾಗಿ ಹಸ್ತ ಅಭಿನಯವನ್ನ ತೋರ್ಪಡಿಸುತ್ತಾ ಇದ್ದಾನೆ. ಇವನ ಈ ಎಲ್ಲ ವಿಶ್ವಾಸಗಳು ಮಣ್ಣು ಮುಕ್ಕಿ ಹೋಗಬೇಕು. ಬಂದವ ಸಂಧಾನದ ಮಾತುಕತೆಯನ್ನು ಆಡಬೇಕಲ್ಲ, ಅವ ಮಾತಾಡುವುದಿದ್ರೆ ಅವನಾಗಿಯೇ ಮಾತಾಡಿಸಬೇಕೇ ವಿನ ನಾನಿವನನ್ನು ಮಾತಾಡಿಸುವುದಿಲ್ಲ. ಇದರ ಸ್ವಾಮಿ ಕೇಡುಗರ ಒಡನಾಡಿ ಇವತ್ತ ಕೆತ್ತಿದ್ದಾನೆ. ಆದ್ದರಿಂದ ಉನ್ಮತ್ತತೆಯಲ್ಲಿ ಕುಳಿತಿರುವಂತಹ ಈ ಬಣಗುರಾವಿನ ಗರ್ವವನ್ನ ಇಳಿಸಬೇಕಾಗಿದೆ. ಘನ ಮಧೋನ್ಮತದಿಂದ ಕುಳಿತೀಗ ಬಣಗುರಾಯನ ಗರ್ವ ಬಿಳಿಸುವೆ. ಬಣಗುರಾಯನ ಗರ್ವ ಬಿಳಿಸುವೆ ನೆನು ತಲೊತ್ತಿದ ಸಿರಿ ಚರಣದಂಗುಟಳವಲಿಯನು ಜನಪ ಕೇಳ ಇಳ ಮಗು ಜಲಂದ ಗಲಡುಗ ಪೀಠ ಸಮೇತ ಏನಯ್ಯ ಇಂಥ ಏನಯ್ಯ ಬಂದಿರುವಂತಹ ಶ್ರೀಕೃಷ್ಣನನ್ನ ಆತಿಥ್ಯ ಮಾಡಬೇಕು ಎನ್ನುವಂತಹ ಭರದಿಂದ ಬರುವಾಗ ಹೀಗಾಯ್ತೆ, ಅಥವಾ ಇತಿಹಾಸದಲ್ಲಿ ಇದೊಂದು ನಿದರ್ಶನವಾಗಬೇಕು ಎನ್ನುವಂತಹದ್ದನ್ನ ಭಾವಿಸಿ ಈ ರೀತಿಯಾಗಿ ಮಾಡಿದೀಯ ಕೌರವ? ನಿಮ್ಮ ಆ ಭಾವದ ಭರಕ್ಕೆ ಸಿಲುಕಿದಂತಹ ನಾವು ನಿನ್ನ ಈ ಬರುವಿಕೆಯನ್ನ ಕಂಡು ಈ ರೀತಿಯಾದಂತಹ ವರ್ತಮಾನವನ್ನ ತಿಳಿದುಕೊಳ್ಳಬೇಕಾದಂತಹ ಸನ್ನಿವೇಶ ಬಂತಲ್ಲ ಕೌರವೇಶ್ವರ. ನೀನು ಈ ರೀತಿಯಾಗಿ ಮುಂದುವರೆದದ್ದು ಯಾಕೆ ಎನ್ನುವುದೇ ಅರ್ಥವಾಗಲಿಲ್ಲ. ನಾವೆಲ್ಲ ಗೋವಳಿಗರು, ನೀವು ಅರಸರು, ನೀವು ಆತಿಥ್ಯವನ್ನು ಮಾಡಬೇಕಾದದ್ದು ಹೇಗೆ? ನಮ್ಮಂಥವರಿಗೆ ನೀವು ಈ ರೀತಿಯಾಗಿ ಆತಿಥ್ಯವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆಯೇ? ನೀವು ಈ ರೀತಿ ಭಾವ ಪರವಶರಾಗಿ ಆತಿಥ್ಯವನ್ನು ಸ್ವಾಗತವನ್ನು ಮಾಡಿದೀಯ ಅಂತಾದರೆ ಬಂದಿರುವವರ ಪರಿಸ್ಥಿತಿ ಏನಾಯಿತು ಎನ್ನುವುದನ್ನು ವಿಚಾರ ಮಾಡಿದೀಯೇನ ನೀನು? ಶರಣ ಚರಣ ಏನ ಶ್ರೀಕೃಷ್ಣ ಅನೇಕ ಸಂದರ್ಭಗಳಲ್ಲಿ ಗುಡ್ಡಗಾಡುಗಳನ್ನ ಏರಿದಂತಹ ಸನ್ನಿವೇಶ. ಆ ಸಂದರ್ಭದಲ್ಲಿ ತಿರುಗಾಡಿ ನನ್ನ ಪಾದಗಳು ಅದೆಷ್ಟು ನೋವುಗಳನ್ನು ಸಹಿಸಿಕೊಂಡಿವೆ. ಅಂತಹ ನನ್ನ ಪಾದವೇ ಇಂದು ಈ ಆಘಾತಕ್ಕೆ ಒಳಗಾಗಿ ನೋವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಅರಸನಾದಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾದಂತಹ ನೀನು ಈ ರೀತಿಯಾಗಿ ಬಿದ್ದಾಗ ನಿನಗೆ ಅದೆಷ್ಟು ನೋವಾಗಿರಬಹುದು. ಕೌರವೇಶ್ವರ, ನನ್ನ ಬರುವಿಕೆಯಿಂದ ಸಂತೋಷ ಚಿತ್ತರಾದಂತಹ ಸಭೆಯಲ್ಲಿ ನಿನ್ನ ಈ ಬೀಳುವಿಕೆ ಎನ್ನುವಂತಹದ್ದು ಮೌನವನ್ನು ತುಂಬಿದೆ. ಏಳು ಏಳು, ನಾನು ನಿನ್ನಲ್ಲಿ ಮಾತನಾಡಿದರೂ ಸಹಿತ ನೀನು ಸುಮ್ಮನೆ ಕುಳಿತಿದ್ದೀಯಲ್ಲ ಅರಸ, ಯಾಕೆ ಮುನಿದಿದ್ದೀಯೇ ನೀನು? ಸತಿಯರ ತರದಲ್ಲಿ ಮಂಡೆಯನ್ನು ಯಾಕೆ ಇಲ್ಲಿ ತಾಗಿಸಿಕೊಂಡು ಕುಳಿತಿದ್ಯಾ ಎನ್ನುವುದೇ ಅರ್ಥವಾಗ್ತಾ ಇಲ್ಲ. ಏಳು ಕೌರವ, ಏಳು. ನಾವು ಸುಮ್ಮನೆ ಕುಳಿತುಕೊಂಡಷ್ಟೊತ್ತು ಇವನೊಂದು ಹೆಚ್ಚಾಗುತ್ತದೆ. ಕೃಷ್ಣ, ನಿನ್ನೆ ನೀನು ಬರಬೇಕಾಗಿತ್ತು, ನಿನ್ನ ಸ್ವಾಗತದ ಸಿದ್ಧತೆಯಲ್ಲಿದ್ದೇವು ನಾವು. ಆದ್ರೆ ನಮ್ಮೆಲ್ಲರನ್ನ ಉಳಿದು ನೀನು ನಿನ್ನೆ ಹೋದದ್ದೆಲ್ಲ ಮಗಳ ತೊತ್ತಿನ ಮಗನ ಮನೆಯಲ್ಲಿ ತೊಗಲಿನಿಂದಲೇ ಹಸಿವ ನೀಗಿದೆ. ಕೃಷ್ಣ, ಪಾಂಡವರನ್ನ ಬಂದಂತಹ ನೀನು ನೇರವಾಗಿ ನಮ್ಮಲ್ಲಿಯವರೆಗೆ ಬರದೆ ನಿನ್ನೆ ಆದ ತುತ್ತಾಸೆ ಪುತ್ರನಾದಂತಹ ಬಿದರನ ಮನೆಗೆ ಅಲ್ಲಿ ಹೋಗಿ ಅತಿ ಸೊಗಸನಿಂದ ನೀನು ಉಂಡು ತೇಗಿ ತೇಗಿದ್ದೀನಿ. ಕೃಷ್ಣ ಇಲ್ಲಿ ಯಾಕೆ ಬರಲಿಲ್ಲ? ಒಂದು ದೃಷ್ಟಿಯಿಂದ ನಮ್ಮ ಬಗ್ಗೆ ಪಾಂಡವರ ವಿರೋಧಿಗಳಲ್ಲ, ನೀನು ವಿರೋಧಿಯ ಸ್ಥಾನವನ್ನ ತುಂಬುತ್ತಿದ್ದೀಯ. ಕೃಷ್ಣ ಈಗ ಹೇಳು, ನೀನು ಬಂದದ್ದು ಯಾಕೆ ಎಂಬುದನ್ನ ಸ್ಪಷ್ಟವಾಗಿ ಹೇಳು. ವಿನಃ ಅದರಲ್ಲಿಯೂ ಕೇವಲ ದಾಸಿ ಪುತ್ರನಾದಂತಹ ವಿದುರ, ಹುಟ್ಟಿನಿಂದ ನೀನು ಗೋವಳ, ನಿಮ್ಮಿಬ್ಬರ ಜೋಡಿ ಎಷ್ಟು ಚಂದ ಗೊತ್ತೋ? ಜಲವ ಗೌರವ ಮದ ಗರ್ವದೆ ಗರ್ವವೆಂಬ ಕಾಡ ಕಗ್ಗತ್ತಲೆಯು ನಿನ್ನನ್ನು ಸಂಪೂರ್ಣವಾಗಿ ಮುಸುಕು ಹಾಕಿದೆ. ಕಣ್ಣಿದ್ದರೂ ಪ್ರಪಂಚವನ್ನ ಕಾಣದಂತಹ ಮನುಷ್ಯನಿಗಿಂತಲೂ ಗರ್ವದ ಪರಕಾಷ್ಠೆಯನ್ನ ತಲುಪಿದ ನಿನ್ನ ಅಂಧತ್ವಕ್ಕೆ ಮುಂದೆ ಆಗಲಿರುವ ಆಗು ಹೋಗುಗಳ ವಿಚಾರ ನಿನಗೆಲ್ಲಿಂದ ತಿಳಿದೀತು ಹೇಳು? ನನ್ನನ್ನಂತೂ ಬೈಯುವುದಂತೂ ಬೈದೆ. ಎಲ್ಲವನ್ನು ಬಲ್ಲಂತಹ ಆ ಶ್ರೀಹರಿಯನ್ನು ನಿನ್ನ ಯಾವ ಬಾಯಿಯಿಂದ ಗೋವಳನೆಂದು ನಿಂದಿಸಿದೆ? ಥೂ ಮೂರ್ಖ, ಈ ವಿದುರ ಯಾರು ಎನ್ನುವುದನ್ನ ಇಡೀ ಪ್ರಪಂಚವೇ ತಿಳಿದಂತಹ ವಿಷಯವಾಗಿದೆ. ನೀನು ಯಾವ ಪಾಪದ ಪಿಂಡವೆಂಬುದನ್ನ ನಿನ್ನ ತಾಯಿಯಾದ ಗಾಂಧಾರಿ ಎದುರಿಗೆ ಹೋಗಿ ವಿಚಾರ ಮಾಡಿ ನೋಡು. ಎಲುದಲ ಜಪ ಮುರಿಯುತ್ತ ಇನ್ನು ತನಗಸ್ತ್ರ ಸನ್ಯಾಸ ಕಲಲು ತಿರಲು ದೃಢ ಭೀಷ್ಮನು ಕಂಡು ಕಲ ಚಿಂತೆ. ಮುಂದೊಂದು ಕಾಲದಲ್ಲಿ ಮಾಸ್ತರ್ಯ ಎಂಬ ಮೋಡ ನಿನ್ನನ್ನು ಕವಿದಾಗ ಭೀಮಸೇನೆಯ ಗರ್ಜನೆಯ ಸಿಡಿಲು ನಿನಗೆ ಬಡಿದು ಮಹಾಭಯಂಕರ ಯುದ್ಧವಾಗುವಂತಹ ಸಂದರ್ಭದಲ್ಲಿ ನಿನ್ನ ಜೀವ ರಕ್ಷಣೆಗೆಂದೇ ಕಾದಿರಿಸಿರುವಂತಹ ಈ ಬಿಲ್ಲನ್ನು ಹಿಂದೆ ಈ ಕ್ಷಣದಲ್ಲಿಯೇ ಮುರಿದು ಬೀಸಾಡಿದ್ದೇನೆ. ಇನ್ನು ಈ ವಿದುರನಿಗೆ ಯಾವ ಆಲೋಚನೆ ಹೇಳು? ಅಸ್ತ್ರ ಸನ್ಯಾಸ ಆಗಲಿ, ಒಬ್ಬನನ್ನ ಬಿಡೋಣ. ಕೌರವ ಅದರ ಪಾಂಡು ಸುತರ ಆದರ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯನು ಸೋತರು ಆದಿಯಲ್ಲಿ ನಿನಗೆ ಬೇಡ ಪಾಚೆ ಸರಿಯಾದು ನೀವರೆಗೆ ಸಿದ್ಧ ಗೌರವೇಶ್ವರ. ಪಾಂಡವರು ನಿನ್ನಲ್ಲಿ ದ್ಯೂತವನ್ನ ಆಡಿದರು, ಸೋತರು. ಪುನಃ ಅವರು ಆ ಭಾಷೆಯನ್ನ ಈಡೇರಿಸಿ ಉಪಪ್ಲಾವ್ಯದಲ್ಲಿ ಬಂದು ತಂಗಿದ್ದಾರೆ. ನೀನು ಮಾಡಿರುವಂತಹ ಅಪರಾಧಗಳು ಅನೇಕ ಇರಬಹುದು, ಆ ಅಪರಾಧಗಳನ್ನೆಲ್ಲ ಮರೆತು ಮುಂದಿನಂತೆ ಇರುವುದಕ್ಕಾಗಿ ಅವರು ಒಪ್ಪಿದ್ದಾರೆ. ಆದ್ದರಿಂದ ನನ್ನನ್ನು ಅವರು ಇಲ್ಲಿಗಾಗಿ ಕಳುಹಿದ್ದಾರೆ. ಅವರ ಆ ಆಶಯವನ್ನು ನೀನು ಒಪ್ಪಿ ನಡೆಯಬೇಕು ಎನ್ನುವಂತಹ ಅಭಿಪ್ರಾಯವನ್ನು ಅವರು ನನ್ನ ಮುಖೇನವಾಗಿ ವಿನಂತಿಸಿಕೊಂಡಿದ್ದಾರೆ. ಕೌರವೇಶ್ವರ ವಿನಂತಿಸಿಕೊಂಡಿದ್ದಾರೆ. ಏನು, ಜೋಜನಲ್ಲಿ ಭೂಮಿಯನ್ನ ಸೋತಿರುವಂತಹ ಪಾಂಡವರಿಗೆ ಅರ್ಧ ರಾಜ್ಯವನ್ನ ಕೇಳುವುದಕ್ಕೆ ಬಂದವ ನೀನು? ಅವರ ಅಂಬೋಣ ಹೀಗೋ? ಕೃಷ್ಣ, ಅಂದೇ ಸೂಚಿಸಿದ್ದೇನೆ, ಧರಣಿಯಂ ಪಾರ್ಥಿವರ್ ಸೋತ ಮೇಲರಿಗಳಂ ಜಯಿಸಿಕೊಂಬುದು ಎಂಬುದಾಗಿ ತಿಳಿಸಿದ್ದೇನೆ. ಇದೇ ನನ್ನ ಸ್ಪಷ್ಟ ನಿರ್ಧಾರ ಎಂಬುದಾಗಿ. ಆದರೂ ಧರ್ಮರಾಯನ ಹೇಳಿಕೆಯ ಪ್ರಕಾರ ನೀನೇ ಇದನ್ನು ನಿರ್ಣಯಿಸುವುದಕ್ಕೆ ಬರುತ್ತೀಯ ಅಂತ ಹೇಳಿದಾಗ ಒಪ್ಪಿದ್ದೇನೆ. ಕೃಷ್ಣ, ಅರ್ಧ ರಾಜ್ಯವನ್ನ ಕೇಳಿದ್ದಾರವರು, ಖಂಡಿತ ಅರ್ಧ ರಾಜ್ಯವನ್ನ ಕೊಡಲಾರೆ. ಐದು ಊರುಗಳನ್ನಾದರೂ ಕೊಟ್ಟರೆ ಅವರು ಸುಖದಿಂದ ಜೀವಿಸ್ತಾರೆ ಎನ್ನುವಂತಹ ಮಾತನ್ನ ನನ್ನಲ್ಲಿ ಹೇಳಿದ್ದಾರೆ ಕೌರವೇಶ್ವರ. ಅದನ್ನಾದರೂ ನೀನು ಕೊಟ್ಟೆ ಅಂತಾದ್ರೆ ಭವಿತವ್ಯದ ಈ ಭಾರತ ದೇಶಕ್ಕೆ ಉನ್ನತವಾದಂತಹ ಸ್ಥಾನಮಾನವನ್ನು ಗಳಿಸಿದಂತಹ ಕೀರ್ತಿ ನನಗೆ ಬರ್ತದೆ. ಒಪ್ಪಿ ನಡೆ ಕೌರವ, ಒಪ್ಪಿ ನಡೆ. ಕೃಷ್ಣ, ಕೇವಲ ಅರ್ಧ ರಾಜ್ಯ ಅದು ಒಲ್ಲೆ ಅಂತ ಆದರೆ ಬದುಕುವುದಕ್ಕಾಗಿ ಐದು ಗ್ರಾಮ. ಹೌದು ಕೃಷ್ಣ, ಐದು ಗ್ರಾಮವೇನು, ಗೋಷ್ಪದ ಧಾರಣೆಯನ್ನ ಸಾಮದಿಂದ ಕೊಡೆ. ಕೃಷ್ಣ, ಬಂದ ಹಾದಿಗೆ ಸುಂಕ ಇಲ್ಲ.